ಮನ್ಸುಖ್ ಮಾಂಡವಿಯ ಸಮಾಲೋಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:50.47. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬಹುಪಯೋಗಿ ಔಷಧೀಯ ಸಸ್ಯವಾದ ತುರುಚಿ ಅವರೆ ನಸುಗುನ್ನಿ ಸಸ್ಯ ಬೆಳೆಯುವ ಬೆಳೆಯ ಬೇಸಾಯ ಕ್ರಮಗಳು ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಸಿಕೆ ವೇಣುಗೋಪಾಲ್ ಅವರೊಡನೆ ಸಂದರ್ಶನ ಕೇಳುವಿರಿ. ಕೇಳುಗರೆ, ಬಹುಪಯೋಗಿ ಔಷಧಿ ಸಸ್ಯ ಅಂದ್ರೆ ಇದು ನಸುಗುನ್ನಿಕಾಯಿ ಅಂತೀವಲ್ಲ, ಇದನ್ನ ತುರ್ಚಿ ಅವರೆ ಅಂತಾನು ಕೂಡ ಕರೀತಾರೆ. ಇದು ಅನೇಕ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಅಡಿಕೆ ಆಗಬಹುದು ಅಥವಾ ತೆಂಗು ಆಗಬಹುದು, ಇಂಥ ತೋಟಗಳಲ್ಲಿ ಇದನ್ನ ಒಳಬಳಿಯಾಗಿ ಬೆಳೀತಾರೆ. ಇದು ಅನೇಕ ರೀತಿಯ ಔಷಧಿ ಗುಣಗಳನ್ನು ಹೊಂದಿದೆ ಮತ್ತು ಬೇರೆ ಬೇರೆ ರೀತಿಯಾಗಿ ನಮ್ಮ ಮಣ್ಣಿಗಾಗಿರ್ಬೋದು ಮುಖ್ಯ ಬೆಳೆಗೆ ಅನುಕೂಲ ಮಾಡಿಕೊಡುವಂತದ್ದು ಕೂಡ ಆಗಿರಬಹುದು. ಈ ಬೆಳೆ ಬೇಸಾಯ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂತ ಸಿಕೆ ವೇಣುಗೋಪಾಲ್ ಅವರು. ನಮಸ್ಕಾರ ವೇಣುಗೋಪಾಲ್ ಅವರು. ನಮಸ್ಕಾರ. ಈ ನಸುಗುನ್ನಿಕಾಯಿ ಗಿಡ ಅಥವಾ ಬಳ್ಳಿ ಅಂದ್ರೆ ತುರುಚಿ ಅವರೆ ಈ ರೀತಿ ಕರೀತಾರಲ್ಲ, ಇದು ಏನು ಸಸ್ಯ, ಇದರ ಬಗ್ಗೆ ಸ್ವಲ್ಪ ಮೊದಲಕ್ಕೆ ನಮಗೆ ಪರಿಚಯ ಮಾಡಿಕೊಡ್ತೀರಿ? ಈಗ ಇದರ ಪರಿಚಯ ಹೇಳಬೇಕು ಅಂತಂದ್ರೆ ಇದು ಒಂದು ಬಳ್ಳಿ, ತುರ್ಚಿ ಅವರೇ ಅಂತೂ ಹೇಳ್ತೀವಿ ಅಥವಾ ನಸುಗುನ್ನಿ ಕಾಯಿ ಅಂತಲೂ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲಿ ಇದನ್ನ ಕೌಹೇಜ್ ಅಂತ ಹೇಳ್ತೀವಿ. ಇದು ಒಂದು ವಾರ್ಷಿಕವಾದ ಒಂದು ಔಷಧಿ ಸಸ್ಯ. ನಾವು ಇದನ್ನ ವೈಜ್ಞಾನಿಕವಾಗಿ ಮಿಕ್ಯುನಾ ಪ್ರೂರಿಯನ್ಸ್ ಅಂತ ಹೇಳ್ತೇವೆ ಅಥವಾ ಮಿಕ್ಯುನಾ ಯುಟಿಲಿಸ್ ಅಂತಲೂ ಹೇಳ್ತೇವೆ. ಇದರಲ್ಲಿ ಈ ಎರಡು ಪ್ರಭೇದದ ವ್ಯತ್ಯಾಸ ಏನು ಅಂತಂದ್ರೆ ನಸುಗುನ್ನಿ ಕಾಯಿ ಅಥವಾ ತುರ್ಚಿ ಅವರೆ, ತುರ್ಚಿ ಅನ್ನೋ ಪದ ನಿಮಗೆ ಒಂದು ವಿವರಣೆ ಕೊಡಬಹುದು. ತುರ್ಚಿ ಅಂದ್ರೆ ತುರಿಸ್ತದೆ ಅಂತೇಳಿ. ಈ ಕಾಯಿ ಮೇಲಂತ ಸಣ್ಣ ಕೂದಲುಗಳು ಬಹಳಷ್ಟು ತುರಿಕೆಯನ್ನು ಉಂಟು ಮಾಡ್ತವೆ. ಬಹುಶಃ ನೀವು ಅಥವಾ ನಾವು ಮಕ್ಕಳು ಇದ್ದಾಗ ಇದರ ಕಾಯಿಗಳನ್ನ ನಮ್ಮ ದೋಸ್ತರಿಗೆ ಹಚ್ಚಿ ಆಟ ಆಡುವಂತರ ಬಹುಶಃ ನಿಮಗೆ ಆ ನೆನಪು ಬರಬಹುದು. ಈ ಕಾಯಿದಲ್ಲಿ ಕೆಲವು ಪ್ರಭೇದಗಳು ಯುಟಿಲಿಸ್ ಅಂತ ನಾನೇನು ಹೇಳಿದೆ ಮಿಕ್ಯುನಾ ಯುಟಿಲಿಸ್ ಅಂತೇಳಿ, ಅದರಲ್ಲಿ ಈ ಕಾಯಿ ಮೇಲೆ ಈ ರೋಮಗಳು ಇರೋದಿಲ್ಲ, ಈ ತುರಿಕೆ ಉಂಟು ಮಾಡುವಂತ ರೋಮಗಳು ಇರೋದಿಲ್ಲ. ನಾವು ಈಗ ಈ ತುರ್ಚಿ ಅವರೇ ಅಥವಾ ಈ ರೋಮಗಳು ಇಲ್ಲದೆ ಇರುವಂತ ನಸುಗುನ್ನಿ ಕಾಯಿ ಮಿಕ್ಯುನಾ ಯುಟಿಲಿಸ್ ಅಂತ ಏನಿದೆ, ಇದು ಒಂದು ಬಳ್ಳಿ. ಇದನ್ನ ಅನೇಕ ವಿಧದಲ್ಲಿ ಇದು ಬಹುಪಯೋಗಿ ಗುಣಗಳನ್ನ ಹೊಂದಿದೆ. ಇದರ ಎಲೆಗಳನ್ನ ಮೇವಿನ ರೂಪದಲ್ಲಿ ಉಪಯೋಗ ಮಾಡಬಹುದು. ಇದು ಹರಡೋದ್ರಿಂದ ನೆಲದಲ್ಲಿ ಒಳ್ಳೆಯ ಒಂದು ಕಳೆ ನಿಯಂತ್ರಕವಾಗಿ ಇದನ್ನ ತೋಟಗಳಲ್ಲಿ ನಾವು ಉಪಯೋಗ ಮಾಡಬಹುದು. ಆಮೇಲೆ ಇದು ಲೆಗ್ಯುಮಿನೇಸಿ ಕುಟುಂಬಕ್ಕೆ ಸೇರೋದ್ರಿಂದ ಇದಕ್ಕೆ ಸಾರಜನಕ ಸ್ಥಿರೀಕರಣ ಮಾಡುವಂತ ಒಂದು ಗುಣ ಇರೋದ್ರಿಂದ ಇದನ್ನ ಭೂಮಿ ಫಲವತ್ತತೆ ಜಾಸ್ತಿ ಮಾಡ್ಲಿಕ್ಕೂ ಉಪಯೋಗ ಮಾಡಬಹುದು. ಇದರ ಎಳೆಯ ಕಾಯಿಗಳು ಏನಿದೆ ಅದನ್ನು ನಾವು ತರಕಾರಿ ರೂಪದಲ್ಲೂ ಉಪಯೋಗ ಮಾಡಬಹುದು. ಇದಲ್ಲದೆ ಇದು ಔಷಧಿ ಸಸ್ಯನೂ ಹೌದು. ಇದರ ಬಲಿತಂತ ಬೀಜಗಳಲ್ಲಿ ಎಲ್ ಡೋಪಾ ಅಂತ ಒಂದು ಔಷಧಿ ಇರ್ತದೆ. ಎಲ್ ಡೋಪಾ ಅಂದ್ರೆ L-34-dihydroxyphenyl ಅಲಾನಿನ್. ಇದು ಒಂದು ತರದ ಅಮೈನೋ ಆಸಿಡ್. ಇದನ್ನ ಮುಖ್ಯವಾಗಿ ಪಾರ್ಕಿನ್ಸನ್ಸ್ ರೋಗದಲ್ಲಿ ಔಷಧಿಯಾಗಿ, ನಮ್ಮ ಅಲೋಪತಿ ಔಷಧಿದಲ್ಲಿ ಕೂಡ ರೋಗ ಪದ್ಧತಿಯಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಅದಲ್ಲದೆ ಇದನ್ನ ಅಧಿಕ ರಕ್ತದೊತ್ತಡ ಕಡಿಮೆ ಮಾಡಲಿ ಕೂಡ ಉಪಯೋಗ ಆಗುತ್ತೆ. ಸೊ ಈ ತರ ಒಂದು ಬಹುಮುಖ್ಯವಾದ ಇದೊಂದು ಔಷಧಿ ಸಸ್ಯ ಅಂತ ಹೇಳ್ಬೋದು. ಈಗ ನೀವು ಇದು ಅನೇಕ ರೀತಿಯಿಂದ ಅನುಕೂಲ ಆಗುತ್ತೆ, ಬಹು ಉಪಯೋಗಿ ಅಂತ ಹೇಳ್ತಾ ಇದ್ರಿ. ಈಗ ಪ್ರಮುಖವಾಗಿ ಇದು ಒಂದು ಮುಚ್ಚಿಗೆ ಆಗಿ ಕೃಷಿಯೊಳಗೆ ನಮಗೆ ಕೆಲಸ ಮಾಡುತ್ತೆ, ಅನೇಕ ಕಳೆಗಳನ್ನ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ. ಈಗ ನೋಡಿ, ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಹೆಚ್ಚಾಗಿ ಅಡಿಕೆ ತೆಂಗಿನ ನಾವು ಹೆಚ್ಚು ಮಳೆ ಬೀಳೋ ಪ್ರದೇಶಗಳಲ್ಲಿ ಬೆಳಿತೀವಿ. ಅಲ್ಲಿ ಮುಖ್ಯವಾದ ಸಮಸ್ಯೆ ರೈತರಿಗೆ ಕಾಡೋದು ಕಳೆ. ಸತತವಾಗಿ ಮಳೆ ಬೀಳೋ ಪ್ರದೇಶದಲ್ಲಿ ಸತತವಾಗಿ ಕಳೆ ತೆಗಿತಾ ಇರಬೇಕಾಗ್ತದೆ. ಎಷ್ಟು ಕಳೆ ತೆಗೆದ್ರು ಮತ್ತೆ ಕಳೆ ಬರೋದ್ರಿಂದ ರೈತರು ಈಗ ಆಳಿನ ಕೊರತೆ ಇರೋದ್ರಿಂದ ಮತ್ತೆ ಕಳೆನಾಶಗಳ ಪದೇ ಪದೇ ಬಳಕೆಯಿಂದ ಒಳ್ಳೇದು ಅಲ್ಲ ಅಂತ ನಾವು ಹೇಳೋದ್ರಿಂದ ಇದಕ್ಕೊಂದು ಪರ್ಯಾಯ ಪದ್ಧತಿ ಏನು ಅಂತ ಒಂದು ಪ್ರಶ್ನೆ ಬಂದಾಗ, ನಾವು ಈ ತುರ್ಚಿ ಅವರೇ ಬಳ್ಳಿಯನ್ನ ಎರಡು ಸಾಲಿನ ಮಧ್ಯದಲ್ಲಿ ಬೆಳೆದಾಗ ಇದು ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಇಡೀ ಭೂಮಿಯನ್ನೇ ಆವರಿಸ್ಕೊಂತದೆ. ಇದರ ಎಲೆಗಳು ಅಗಲ ಇರೋ ಸಲುವಾಗಿ ನಿಮಗೆ ಕಸ ಬೆಳಿಲಿಕ್ಕೆ ಎಷ್ಟು ಜಾಗ ಇರಲಾರ್ದೆ ತಾನೇ ತಾನಾಗಿ ಹರಡೋದ್ರಿಂದ ಒಂದೂವರೆ ಎರಡು ತಿಂಗಳಲ್ಲಿ ಒಳ್ಳೆ ಒಂದು ಮುಚ್ಚಿಗೆ ಬೆಳೆಯಾಗಿ ಇದು ಪರಿವರ್ತನೆ ಆಗ್ತದೆ. ಒಂದು ನಮಗೆ ಹೆಚ್ಚಿನ ಕಸದ ಸಮಸ್ಯೆ ಇರೋದು ಮಳೆಗಾಲದಲ್ಲಿ. ಈ ಮಳೆಗಾಲದ ಜೂನ್ ಜುಲೈ ತಿಂಗಳಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮಳೆ ಬಂದ ತಕ್ಷಣ ಅದನ್ನು ಬಿತ್ಕೊಂಡ್ಬಿಟ್ರೆ 5-6 ತಿಂಗಳವರೆಗೆ ಅಂದ್ರೆ ನಿಮ್ಮ ಮಳೆಗಾಲ ಮುಗಿಯೋವರೆಗೂ ಕೂಡ ಇದು ಮುಚ್ಚಿಗೆ ಬೆಳೆಯಾಗಿ ಪರಿವರ್ತನೆ ಆಗ್ತದೆ. ನಾವೇ ನಮ್ಮ ಯೂನಿವರ್ಸಿಟಿ ಒಳಗೆ ಇದನ್ನ ತೆಂಗಿನ ಒಳಗಡೆ ಬೆಳೆದು ನೋಡಿದಾಗ ನಮಗೆ ಅನಿಸಿದ್ದು ಪಾರ್ಥೆನಿಯಂ ಕೂಡ ಇದರ ಮಧ್ಯದಲ್ಲಿ ಬೆಳಿಲಿಕ್ಕೆ ಇದು ಬಿಟ್ಟಿರಲಿಲ್ಲ. ಬಹಳ ಬಹಳ ಚೆನ್ನಾಗಿ ಇದು ಕಳೆನ ನಿಯಂತ್ರಣದಲ್ಲಿ ಇಟ್ಟಿತ್ತು. ಸೊ ಹಾಗಾಗಿ ಇದನ್ನ ನಾವು ಕಳೆ ನಿಯಂತ್ರಣ ಮಾಡ್ಲಿಕ್ಕೂ ಕೂಡ ಈ ತರ ಉಪಯೋಗ ಮಾಡಬಹುದು. ಬೇಸಿಗೆಯೊಳಗೆ ಇದು ಹಸಿರಾಗಿರಲ್ಲ ಹೇಗೆ? ಇಲ್ಲ, ನೀವು ನೀರಾವರಿ ಇತ್ತಂದ್ರೆ ನೀವು ವರ್ಷದ 12 ತಿಂಗಳೂ ಇದರ ಬೀಜವನ್ನ ನೀವು ಯಾವುದೇ ಕಾಲದಲ್ಲಿ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಮೂರೂ ಕಾಲದಲ್ಲೂ ಬೀಜಗಳನ್ನ ಬಿತ್ತಿ ನೀವು ಕಳೆ ನಿಯಂತ್ರಣ ಮಾಡ್ಕೋಬಹುದು. ಆದ್ರೆ ಹೆಚ್ಚಿನ ಕಳೆ ಸಮಸ್ಯೆ ಬರೋದು ನಮಗೆ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ನೀವು ನೀರಾವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ತಾನೇ ತಾನಾಗಿ ಮಳೆಗಾಲದಲ್ಲಿ ಬೆಳೆಯೋದ್ರಿಂದ ಮಳೆಗಾಲ ದಾಟ್ಕೊಂಡ್ರೆ ನಮಗೆ ಕಳೆದು ಸಮಸ್ಯೆ ಅಷ್ಟು ಬರೋದಿಲ್ಲ. ಹಂಗಾಗಿ ಮಳೆಗಾಲಕ್ಕೆ ಅತಿ ಸೂಕ್ತ. ಆದ್ರೆ 12 ತಿಂಗಳು ನಾವು ಇದನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಹಾಗೇನೆ ಇದು ತಂಪು ಆವಿಯಾಗಿ ಹೋಗುದಂಗ ಕೂಡ ಕಾಪಾಡುತ್ತೆ, ಹಂಗಾಗಿ ಬಹಳ ದಿನ ತಂಪು ಸಿಗುತ್ತಾ ಅಂತ. ಹೌದು ಹೌದು, ಭೂಮಿಯನ್ನ ಮುಚ್ಚೋದ್ರಿಂದ ಉದಾಹರಣೆಗೆ ಮಳೆಗಾಲದಲ್ಲಿ ನಮಗೆ 15-20 ದಿನ ಮಳೆ ಬರಲಿಲ್ಲ ಅಂದ್ರೂ ಕೂಡ ಇದು ಆಲ್ರೆಡಿ ಅಂದ್ರೆ ಇದು ಜರ್ಮಿನೇಷನ್ ಬಂದು ಬೀಜ ಮೊಳಕೆ ಬಂದು ಗಿಡ ಆಗ್ಲಿಕ್ಕೆ ಶುರು ಆದ್ಮೇಲೆ ಒಂದು 15-20 ದಿನ ಮಳೆ ಬಂದಿಲ್ಲ ಅಂದ್ರೂ ಕೂಡ ಇದು ನೇರವಾಗಿ ಮಳೆಗಾಲದ ಬೆಳೆಯ ರೂಪದಲ್ಲೇ ಇದನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಇದನ್ನ ಬೆಳೆಸಲಿಕ್ಕೆನೆ ನೀರಾವರಿ ಬೇಕೇ ಬೇಕು ಅಂತ ಒಂದು ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಮಳೆ ಇಲ್ಲದೆ ಇದ್ರೂ ಕೂಡ ಇದು ಮುಚ್ಚಿಕೆ ಬೆಳೆ ಆಗಿರೋದ್ರಿಂದ ಭೂಮಿಯ ತಂಪನ್ನ ಉಳಿಸಲು ಕೂಡ ಇದು ಸಹಾಯ ಮಾಡ್ತದೆ. ಇದರಲ್ಲಿ ಇಂತಿಂತ ತಳಿಗಳು ಇದಾವು, ಇವನ್ನ ಬೆಳಿಬೇಕು ಅಥವಾ ಇಂತ ಪ್ರದೇಶಕ್ಕೆ ಇಂತ ತಳಿ ಹಂಗೇನಾದ್ರು ಇದೆ? ಇದೆ, ಬಹಳಷ್ಟು ತಳಿಗಳು ಇದರಲ್ಲಿ ಬಿಡುಗಡೆ ಆಗಿದಾವೆ. ನಮ್ಮ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ 2 ತಳಿಗಳನ್ನ ಇದರಲ್ಲಿ ಬಿಡುಗಡೆ ಮಾಡಿದೆ. ಒಂದು ಆರ್ಕಾ ಧನ್ವಂತರಿ ಅಂತ ಹೇಳಿ, ಇನ್ನೊಂದು ಆರ್ಕಾ ಅಶ್ವಿನಿ ಅಂತ ಹೇಳಿ. ಈ 2 ತಳಿಗಳನ್ನ ನಾವು ಮಳೆ ಆಶ್ರಯದಲ್ಲೂ ಬೆಳಿಬಹುದು, ನೀರಾವರಿ ಆಗಿನೂ ಬೆಳೆಯಬಹುದು, ಏಕ ಬೆಳೆ ಪದ್ಧತಿ ಅಂದ್ರೆ ಇಡೀ ಹೊಲ ತುಂಬಾ ಇದನ್ನೇ ಬೆಳಿಬಹುದು, ಅಥವಾ ನಾವು ಈಗ ಏನ್ ಮಾತಾಡಿದ್ವಿ ತೆಂಗು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಳೆ ನಿಯಂತ್ರಣವಾಗಿ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡೋ ಸಲುವಾಗಿ ಕೂಡ ಹಣ್ಣಿನ ತೋಟಗಳಲ್ಲಿ ತೆಂಗು ಅಡಿಕೆ ತೋಟಗಳಲ್ಲಿ ಬಹುವಾರ್ಷಿಕ ತೋಟಗಳಲ್ಲಿ ಈ 2 ತಳಿಗಳನ್ನ ನಾವು ಬೆಳಿಬಹುದು. ನಾನು ಆರ್ಕಾ ಧನ್ವಂತರಿ ಅಂತ ಒಂದು ತಳಿ ಹೇಳಿದೆ. ಇದು ಸ್ವಲ್ಪ ದೀರ್ಘಾವಧಿ ತಳಿ, ಸುಮಾರು 6-7 ತಿಂಗಳು ಇದಕ್ಕೆ ಬೇಕಾಗ್ತದೆ. ಇದರಲ್ಲಿ ಸುಮಾರು 4-4.5% ನಾನೇನು ಎಲ್ ಡೋಪಾ ಅಂತ ಒಂದು ಔಷಧಿ ಅಂಶ ಹೇಳಿದೆ, ಪಾರ್ಕಿನ್ಸನ್ ಕಾಯಿಲೆಗೆ ಉಪಯೋಗ ಆಗುತ್ತೆ ಅಂತೇಳಿ, ಆ ಎಲ್ ಡೋಪಾ 4-4.5% ಈ ಆರ್ಕಾ ಧನ್ವಂತರಿ ತಳಿ ಒಳಗೆ ಇರುತ್ತೆ. ಇದರ ಕಾಯಿಗಳು ಹಸಿರು ಬಣ್ಣ ಇರ್ತವೆ, ಆಮೇಲೆ ಬೀಜಗಳು ಕಪ್ಪು ಬಣ್ಣ. ಇನ್ನೊಂದು ತಳಿ ಆರ್ಕಾ ಅಶ್ವಿನಿ, ಇದು ಬೇಗ ಕೊಯ್ಲಿಗೆ ಬರುತ್ತೆ. ಉದಾಹರಣೆಗೆ ಜೂನ್ ಜುಲೈದಲ್ಲಿ ನಮಗೆ ಮಳೆನೇ ಬರಲಿಲ್ಲ, ಜುಲೈ ಕಡೆಗೆ ಮಳೆ ಬಂತು, ಆವಾಗ ಧನ್ವಂತರಿ ಹಾಕಿದ್ರೆ ಬಹುಶಃ ಬೆಳೆ ಜಾಸ್ತಿ ಬೆಳಿಲಿಕ್ಕೆ ಆಗೋದಿಲ್ಲ, ಬೆಳೆ ಪ್ರಮಾಣ ಪೂರ್ತಿ ಬರೋದಿಲ್ಲ. ಆ ಸಂದರ್ಭದಲ್ಲಿ ಆರ್ಕಾ ಅಶ್ವಿನಿ ತಳಿಯನ್ನ ಹಾಕಿದ್ರೆ ಇದು 4 ತಿಂಗಳಲ್ಲಿ ಬೆಳೆ ಪೂರ್ಣಗೊಳ್ಳುತ್ತೆ. ಇದು ಸಹಿತ ಉತ್ತಮವಾದ ಒಂದು ಇಳುವರಿ, ಹಾಗೂ ಈಗ ಎಲ್ಡೋಪ ಅಂತ ಔಷಧಿ ಅಂಶ ಏನಿದೆ ಅದು ಕೂಡ ಇರ್ತದೆ. ಸ್ವಲ್ಪ ಎಲ್ಡೋಪ ಅಂಶ ಇದರಲ್ಲಿ 1.5-4% ಈ ಎಲ್ಡೋಪ ಇಳುವರಿನ ಇದರ ಬೀಜದಿಂದ ನಾವು ಪಡಿಬಹುದು. ಈ ಎರಡು ಮುಖ್ಯವಾದ ತಳಿಗಳು. ಇದಲ್ಲದೆ ಬಿಳಿ ನಸುಗುನಿ ಬೀಜ ಇದೆ, ಕಂದು ಮಿಶ್ರಿತ ಬಿಳಿ ಇದೆ, ಪೂರ್ತಿ ಕಪ್ಪು ಇದೆ. ಈ ತರ ಬೇರೆ ಬೇರೆ ಕೆಲವು ಲೋಕಲ್ ಟೈಪ್ಸ್ ಅಂತ ನಾವೇನ್ ಹೇಳ್ತೀವಿ ಆ ತರ ತಳಿಗಳು ಕೂಡ ನಾವು ರೈತರು ಬೆಳಿಬಹುದು. ಇದಕ್ಕೆ ಮಣ್ಣು ಹವಾಗುಣ ಹಿಂಗೆ ಇರಬೇಕು ಅನ್ನೋದ್ ಏನಾದ್ರು? ಇದಕ್ಕೆ ಮಣ್ಣು ಸಾಧಾರಣ ಮಣ್ಣು, ಕೆಂಪು ಮಣ್ಣು, ಸಾಧಾರಣ ಕಪ್ಪು ಮಣ್ಣು, ಸ್ವಲ್ಪ ಫಲವತ್ತತೆ ಕಡಿಮೆ ಇರುವಂತ ಮಣ್ಣು, ಎಲ್ಲಾ ತರದ ಮಣ್ಣುಗಳನ್ನು ಉಪಯೋಗ ಮಾಡಿಕೊಂಡು ಈ ಬೆಳೆಯನ್ನ ನಾವು ಬೆಳಿಬಹುದು. ಮತ್ತೆ ಇದು ಉಷ್ಣವಲಯದಲ್ಲಿ ಮತ್ತೆ ಸಮ ಶೀತೋಷ್ಣ ವಲಯದಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಪ್ರದೇಶಗಳಲ್ಲಿ ಧಾರಾಳವಾಗಿ ನೀವು ಗುಲ್ಬರ್ಗ ಅನ್ನಿ ಅಥವಾ ಧಾರವಾಡ ಅನ್ನಿ ಅಥವಾ ಕಾರವಾರ ಅನ್ನಿ ಎಲ್ಲಾ ಊರಲ್ಲೂ ಕೂಡ ಇದನ್ನ ಧಾರಾಳವಾಗಿ ನಾವು ಬೆಳಿಬಹುದು. ಸಸ್ಯಾಭಿವೃದ್ಧಿ ಹೇಗೆ? ಇದು ನೇರವಾಗಿ ನಾವು ಬೀಜಗಳನ್ನ ಬಿತ್ತಿ ಬೆಳೆಸಬಹುದು. ಬಳ್ಳಿ ಅಂತ ನಾ ಹೇಳಿದೆ, ನೀವು ಎರಡು ವಿಧದಲ್ಲಿ ಇದನ್ನ ಬೆಳಿಬಹುದು. ಒಂದು ಆಸರೆ ಕೊಟ್ಟು ಬೆಳಿಬಹುದು, ನಾವೇನು ಕೆಲವು ತರಕಾರಿ ಹೀರೆಕಾಯಿ ಅಂತವನ್ನ ಬಳ್ಳಿ ಮಾಡಿ ಮಾಡ್ತೀವಿ ಆ ತರನು ಬಳ್ಳಿ ಮಾಡಿ ಬೆಳಿಬಹುದು. ಅಥವಾ ಸುಮ್ನೆ ಬೀಜವನ್ನ ನೆಲದಲ್ಲಿ ಬಿತ್ತಿ ನೆಲದಲ್ಲೇ ಗಿಡವನ್ನ ಹರಡಲಿಕ್ಕೆ ಬಿಟ್ಟು ಕೂಡ ಬೆಳಿಬಹುದು. ನನ್ನ ಉದ್ದೇಶ ಏನು ಅದು ಮುಖ್ಯ ರೈತನಿಗೆ. ಈ ರೈತನಿಗೆ ಕಳೆ ನಿಯಂತ್ರಣ ನನಗೆ ಮುಖ್ಯ, ನನಗೆ ಬೀಜ ಔಷಧಿ ರೂಪದಲ್ಲಿ ನಾನು ಮಾರ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವನು ಕೋಲು ಹಚ್ಚಿ ಅದಕ್ಕೆ ಆಸರೆ ಕೊಟ್ಟು ಬೆಳೆಯುವಂತ ಅವಶ್ಯಕತೆ ಇಲ್ಲ. ಅವನು ನೇರವಾಗಿ ಬೀಜವನ್ನ ಬಿತ್ತಿ ಬಿಟ್ಟು ಬಿಟ್ರೆ ನೆಲದಲ್ಲಿ ಹರಡ್ಕೊಂತದೆ, ಅದು ಒಂದು ತರ. ಇನ್ನೊಂದು, ಬೀಜ ಸಲುವಾಗಿ ನಾನು ಬೆಳಿತೀನಿ, ಇದನ್ನ ಔಷಧಿ ರೂಪದಲ್ಲಿ ನಾನು ಮಾರಾಟ ಮಾಡ್ತೀನಿ ಅಂತಂದ್ರೆ ಆಸರೆ ಕೊಟ್ಟು ಬೆಳೆಯೋದು ಬಹಳ ಒಳ್ಳೇದು. ಯಾಕಂದ್ರೆ ಆಸರೆ ಕೊಟ್ಟು ಬೆಳೆದಂತ ಗಿಡದಿಂದ ಇಳುವರಿ ಬಹಳಷ್ಟು ಜಾಸ್ತಿ ಆಗ್ತದೆ. ಸುಮಾರು 80%-100% ಇಳುವರಿ ಜಾಸ್ತಿ ಆಗೋದ್ರಿಂದ ಇಳುವರಿನೇ ನನಗೆ ಮುಖ್ಯ, ನನಗೆ ಕಳೆ ನಿಯಂತ್ರಣ ಅಲ್ಲ ಅನ್ನುವಂತ ರೈತರು. ಯಾಕಂದ್ರೆ ನಾನು ಮೊದಲೇ ಹೇಳಿದೆ ಇದನ್ನ ಇಡೀ ಬೆಳೆ ರೂಪದಲ್ಲೂ ಕೂಡ ಬೆಳಿಬಹುದು ಅಂತ. ಆ ತರ ಇಡೀ ಬೆಳೆಯ ರೂಪದಲ್ಲಿ ಬೆಳೆಯೋದಂದ್ರೆ ಈ ಇದನ್ನ ಆಸರೆ ಕೊಟ್ಟು ಕಡ್ಡಿಗಳನ್ನ ನೆಟ್ಟು ಆಸರೆ ಕೊಟ್ಟು ಬೆಳೆಯೋದು ಬಹಳ ಉತ್ತಮವಾದ ಪದ್ಧತಿ. ಈ ಬಿತ್ತನೆ ಅಂದ್ರೆ ಕೂರ್ಗಿಯಿಂದ ಬಿತ್ತನೆ ಮಾಡುವಂತದ್ದು ಅಥವಾ ಕೈಯಿಂದ ಊರಿಸುವಂತದ್ದು? ಇಲ್ಲ, ಇದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಕೂರ್ಗೆ ಬಿತ್ತೋ ಅವಶ್ಯಕತೆ ಇಲ್ಲ. ಇದು ಬೀಜ ಸಾಕಷ್ಟು ದೊಡ್ಡದಿರುತ್ತೆ. ಎಷ್ಟು ದೊಡ್ಡದು ಅಂದ್ರೆ ನಾನು ನಿಮಗೆ ಹೇಗೆ ಹೇಳ್ಬೇಕು ಅಂದ್ರೆ, ಈಗ ಇದು ಅವರೆ, ಇದು ಹೆಸರು ಅವರೆ ಅಂದ್ರೆ ನಿಮಗೆ ಅವರೆಕಾಯಿ ಅಂದ್ರೆ ನಿಮಗೊಂದು ಬೀಜದ ಒಂದು ಅಂದಾಜು ಸಿಗುತ್ತೆ. ನಾವೇನ್ ತಿಂತೀವಿ ಅವರೆಕಾಯಿ, ಇದಕ್ಕಿಂತಲೂ 2-3 ಪಟ್ಟು ದಪ್ಪ ಇರುತ್ತೆ ಬೀಜ. ಹಾಗಾಗಿ ಇದನ್ನ ನೇರವಾಗಿ ಕೈಯಿಂದಲೇ ಬೀಜಗಳನ್ನ ಸಾಲಿನಲ್ಲಿ 2 ಅಡಿಗೆ 1 ಅಂದ್ರೆ 2 ಅಡಿಗೆ 1 ಬೀಜವನ್ನ ಬಿತ್ತಿ ನಾವು ಬೆಳಿಬಹುದು. ಸುಮಾರು 25-30 ಕೆಜಿ ಬೀಜ ಒಂದು ಎಕರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತದೆ. ಅಂದ್ರೆ 2 ಅಡಿ ಅಗಲ ಮತ್ತೆ 2 ಅಡಿ ಬೀಜದಿಂದ ಬೀಜಕ್ಕೆ ಇರುವ ಹಾಗೆ. ಹೌದು, ಇದು ಹರಡ್ಲಿಕ್ಕೆ ಬಿಡುದಾದ್ರೆ, ನಾನು ಹೇಳಿದ ಏನು 25-30 ಕೆಜಿ ಬೇಕಾಗ್ತದೆ ಅಂತೇಳಿ, ಹರಡ್ಲಿಕ್ಕೆ ಬಿಡುದಾದ್ರೆ ಇಷ್ಟು ಬೀಜ ಬೇಕಾಗ್ತದೆ. ಆದ್ರೆ ಇಡೀ ಬೆಳೆಯನ್ನ ಬೀಜಕ್ಕೆ ನಾನು ಬೆಳಿತೀನಿ ಅಂತಂದ್ರೆ ಬೀಜದ ಪ್ರಮಾಣ ಇಷ್ಟು ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಸುಮಾರು 3-4 ಅಡಿ ಅಂತರದಲ್ಲಿ ಗೂಟಗಳನ್ನ ನೆಟ್ಟು ಒಂದೊಂದು ಗೂಟಕ್ಕೆ ಒಂದೊಂದು ಬೀಜ ಹಾಕಿದ್ರೆ ಅಲ್ಲಿ 5-10 ಕೆಜಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಾಕಾಗ್ತದೆ. ಇದೇ ಒಂದು ಸಾರ್ವಜನಿಕವನ್ನ ಸ್ಥಿರೀಕರಿಸುವ ಬೆಳೆ ಅಂತೇಳಿ, ಆದ್ರೂ ಕೂಡ ಅದಕ್ಕೆ ಸಾರ್ವಜನಿಕವನ್ನು ನಾವು ಕೊಡಬೇಕು, ರಂಜಕ ಕೊಡಬೇಕು, ಪೊಟ್ಯಾಶ್ ಕೊಡಬೇಕು, ಹಿಂಗೇನಾದ್ರು ಇರುತ್ತೆ? ಹೌದು, ಇದು ನಾವು ಇಳುವರಿ ಹೆಚ್ಚು ಬೇಕು ಅನ್ನೋ ಉದ್ದೇಶ ಇರೋ ಸಲುವಾಗಿ ಇದಕ್ಕೆ ಶಿಫಾರಸು ಮಾಡಿದ ರಸಗೊಬ್ಬರಗಳು ಸುಮಾರು 100 ಕೆಜಿ ಸಾರಜನಕ, ಸುಮಾರು 80 ಕೆಜಿ ರಂಜಕ ಮತ್ತು 40 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನ ಇದು 1 ಹೆಕ್ಟೇರ್ಗೆ ಅಂದ್ರೆ ಸುಮಾರು 2.5 ಎಕರೆಗೆ ಅಂದ್ರೆ ನಿಮಗೆ ಎಕರೆಗೆ ಹೇಳಬೇಕು ಅಂತಂದ್ರೆ 40 ಕೆಜಿ ಸಾರಜನಕ, 35 ಕೆಜಿ ರಂಜಕ, ಸುಮಾರು 20 ಕೆಜಿ ಪೊಟ್ಯಾಶ್ 1 ಎಕರೆಗೆ ಭೂಮಿ ಸಿದ್ಧ ಮಾಡುವ ಸಮಯದಲ್ಲಿ ಕೊಡಬೇಕು. ಇದರಲ್ಲಿ ಅರ್ಧ ಭಾಗವನ್ನ ಸಿದ್ಧತೆ ಮಾಡಬೇಕಾದ್ರೆ ಇನ್ನ ಅರ್ಧ ಭಾಗವನ್ನ ಸುಮಾರು 1.5 ತಿಂಗಳ ನಂತರ ಬೆಳೆಗೆ ಕೊಡಬೇಕಾಗುತ್ತೆ. ಸಾರಜನಕವನ್ನ, ರಂಜಕ ಮತ್ತೆ ಪೊಟ್ಯಾಶ್ ಗೊಬ್ಬರವನ್ನ ಒಂದೇ ಸಲ ಬೀಜ ಬಿತ್ತನೆ ಸಮಯದಲ್ಲೇ ಭೂಮಿಗೆ ಕೊಡಬೇಕಾಗುತ್ತೆ. ಮತ್ತೆ ನೀರಾವರಿ ಅಂತದೆಲ್ಲ ಒಂದ್ ವೇಳೆ ಅಸೌಲಭ್ಯ ಇತ್ತು ಅಂದ್ರೆ? ಈಗ ಇದು ಮಳೆಗಾಲದಲ್ಲಿ ಸಹಜವಾಗಿ ನಾವು ಬೆಳೆಯುವ ಸಾಧ್ಯತೆ ಸಾಕಷ್ಟು ಇರೋದ್ರಿಂದ ಮಳೆ ಚೆನ್ನಾಗಿ ಆದ್ರೆ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ 10 ದಿನಕ್ಕೊಮ್ಮೆ ಮಳೆ ಆದ್ರೆ ಅಷ್ಟೇ ನೀರು ಸಾಕಾಗುತ್ತೆ, ನೀರಾವರಿ ಅವಶ್ಯಕತೆ ಬರೋದಿಲ್ಲ. ಒಂದೊಮ್ಮೆ ಮಳೆ ಬರಲೇ ಇಲ್ಲ ಮಳೆಗಾಲದಲ್ಲಿ ಅಂದ ಪಕ್ಷದಲ್ಲಿ ಸುಮಾರು 15-20 ದಿನಕ್ಕೆ ಒಂದು ಸಾರಿ ನೀರು ಕೊಟ್ರೆ ಸಾಕು. ಆಮೇಲೆ ನಾನು ಹೇಳಿದೆ ಇದು ಕಳೆ ನಿಯಂತ್ರಣಕ್ಕೆ ಬಹಳ ಒಳ್ಳೇದು ಅಂತೇಳಿ, ಅದರರ್ಥ ಬೀಜ ಬಿತ್ತಿ ಬಿಟ್ರೆ ಸಾಕು ಅಂತ ಅಲ್ಲ. ಮೊದಲ 1 ತಿಂಗಳು ಅದಕ್ಕೆ ಸಮಯ ಬೇಕಾಗುತ್ತೆ ಭೂಮಿಲಿ ಹರಡ್ಕೊಳ್ಳಿಕ್ಕೆ. ಹಾಗಾಗಿ ಮೊದಲ 1-1.5 ತಿಂಗಳಲ್ಲಿ ಒಂದು ಸಾಲಿ ಎಡೆ ಒಡೆದು 2 ಸಾಲುಗಳ ಮಧ್ಯೆ ಒಂದು ಸಾಲಿ ಕೈಕಸ ಮಾಡಿಬಿಟ್ರೆ ಅಷ್ಟು ಸಾಕಾಗ್ತದೆ. ನಂತರ 4-5 ತಿಂಗಳು ಕಳೆ ಬರೋದೇ ಇಲ್ಲ, ಅಥವಾ ಬಂದರೂ ಕೂಡ ಅದರ ಬೆಳವಣಿಗೆ ಸಾಕಷ್ಟು ಕುಂಠಿತ ಆಗೋದ್ರಿಂದ ನಮಗೆ ಕಳೆ ನಿಯಂತ್ರಣ ಮಾಡಬೇಕು ಅನ್ನೋ ಪ್ರಮೇಯನೇ ಈ ಬೆಳೆಯಲ್ಲಿ ಬರೋದಿಲ್ಲ. ಸಸ್ಯ ಸಂರಕ್ಷಣೆ ಮಾಡುವ ಅವಶ್ಯಕತೆ ಇದೆ ಇಲ್ಲಿ? ನಾವು ಕಂಡುಕೊಂಡಂಗೆ ಇದರಲ್ಲಿ ರೋಗ ಮತ್ತೆ ಹುಳದ ಬಾಧೆ ಬಹಳ ಕಡಿಮೆ ಇದೆ. ಆತರ ಯಾವುದೇ ಒಂದು ಕೀಟ ಅಥವಾ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ, ಇದಕ್ಕೆ ಒಂದು ನಿರ್ವಹಣೆ ಕ್ರಮಗಳನ್ನ ತಗೊಂಡ್ಲೇಬೇಕು ಅನ್ನೋಂತದೇನು ನಮಗೆ ಕಂಡು ಬಂದಿಲ್ಲ. ಆದಾಗ್ಯೂ ಯಾವಾಗಲೂ ಒಮ್ಮೆ ಕಂಬಳಿ ಹುಳ ಕಂಡು ಬರುತ್ತೆ, ಅದಕ್ಕೆ ಕೆಲವು ಕೀಟನಾಶಕಗಳಾದ ಶೇಕಡ.2 ಮಿಲಾಥಿಯನ್ ಅಥವಾ ಮಿಥೈಲ್ ಪೆರಾಥಿಯನ್ ಕೀಟನಾಶಕವನ್ನು ಸಿಂಪರಣೆ ಮಾಡಿದ್ರೆ ಈ ಕಂಬಳಿ ಹುಳವನ್ನು ಅತಾಟಿ ಮಾಡಬಹುದು. ಯಾವಾಗಾದ್ರೂ ಒಮ್ಮೆ ಎಲೆ ಚುಕ್ಕ ರೋಗ ಕಂಡು ಬಂದಲ್ಲಿ 0.3% ಅಂದ್ರೆ ಶೇಕಡ.3 ಮ್ಯಾಂಕೋಸೆಬ್ ಅದನ್ನ 1 ಅಥವಾ 2 ಸಾರಿ ಸಿಂಪರಣೆ ಮಾಡಿದ್ರೆ ಈ ರೋಗವನ್ನ ನಿಯಂತ್ರಣ ಮಾಡಬಹುದು. ಆದರೆ ರೋಗ ಮತ್ತು ಕೀಟ ನಿಯಂತ್ರಣ ಮಾಡೋದ್ರ ಬಗ್ಗೆ ರೈತರು ಬಹಳಷ್ಟು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಈ ಬೆಳೆ ಒಳಗೆ ಇಲ್ಲ ಅಂತ ಅನಿಸುತ್ತೆ. ಕೆಲವೊಂದಷ್ಟು ರೈತರಿಗೆ ಇದು ಹೊಸ ಬೆಳೆ, ಕೆಲವೊಂದಷ್ಟು ರೈತರು ಬೆಳಿತಿರ್ಬೋದು ಅಲ್ಲಲ್ಲಿ. ಕಟಾವು ಮಾಡೋದು ಹೇಗೆ, ಹೇಗೆ ಗುರುತಿಸಬೇಕು, ಯಾವಾಗ ಇದು ಮಾಗಿದೆ ಅಂತ ಗೊತ್ತಾಗುತ್ತಾ? ಗೊತ್ತಾಗ್ತದೆ. ಈಗ ನಾನು ಹೇಳಿದೆ ಒಂದು ತಳಿ 4 ತಿಂಗಳಲ್ಲಿ ಬರುತ್ತೆ ಅಂತ, ಇನ್ನೊಂದು ತಳಿ 6 ತಿಂಗಳಲ್ಲಿ ಬರುತ್ತೆ ಅಂತೇಳಿ. ಅಂದ್ರೆ ಹೆಚ್ಚಾಗಿ ಬಿಳಿ ತಳಿ ಇರಬಹುದು, ಕಪ್ಪು ತಳಿ ಇರಬಹುದು, ಯಾವ್ದೇ ಆಯ್ತು 4-6 ತಿಂಗಳಲ್ಲಿ ಅದು ಕೊಯ್ಲಿಕ್ಕೆ ಬರ್ತದೆ. ಸಾಧಾರಣವಾಗಿ ಎಲ್ಲಾ ಬೆಳೆಗಳು ಯಾವಾಗ ನಾವು ಎಲೆ ಹಳದಿಯಾಗಿ ಒಣಗಲಿಕ್ಕೆ ಶುರು ಆಗ್ತದೆ, ಕಾಯಿ ಬಲಿಲಿಕ್ಕೆ ಶುರು ಆಗ್ತವೆ, ಅದರ ಒಳಗಡೆ ಬೀಜ ಬಲಿಲಿಕ್ಕೆ ಶುರು ಆದ್ಮೇಲೆ ಚೆನ್ನಾಗಿ ಬಲಿದ ನಂತರ ನಾವು ಅದನ್ನ ಕಟಾವು ಮಾಡಬೇಕಾಗ್ತದೆ. ಆಮೇಲೆ ಒಂದೇ ಸಲ ಕಾಯಿಗಳನ್ನ ಕೊಯ್ಲಿಕ್ಕೆ ಆಗೋದಿಲ್ಲ. ಸುಮಾರು 1.5 ತಿಂಗಳು ಬಿತ್ತನೆ ಮಾಡಿದ ನಂತರ ಹೂ ಬರ್ಲಿಕ್ಕೆ ಶುರು ಆಗ್ತದೆ, ಇದರಲ್ಲಿ ನೀಲಿ ಹೂ ಬರ್ತವೆ. ಹೂ ಒಮ್ಮೆ ಬಂದ ಮೇಲೆ ಸುಮಾರು 2-3 ತಿಂಗಳು ಕಾಯಿಗಳು ಆಗಾಗ್ಗೆ ನಾವು ಕೊಯ್ಲು ಮಾಡಬೇಕಾಗ್ತದೆ. ಸುಮಾರು 3-4 ಸಾರಿ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನಾವು ಕಾಯಿಗಳು ಯಾವಾಗ ಯಾವಾಗ ಬಲಿತಾ ಹೋಗ್ತವೆ ಆವಾಗ ನಾವು ಕೊಯ್ಲು ಮಾಡಿಕೊಂಡು ಅದನ್ನ ನಾವು ನಂತರ ಕಾಯಿನಿಂದ ಬೀಜಗಳನ್ನ ಬೇರ್ಪಡಿಸಿಕೊಂಡು ಚೆನ್ನಾಗಿ ಒಣಗಿಸಿ ಸ್ವಚ್ಛ ಮಾಡಿ ನಾವು ತುಂಬಿಟ್ಕೋಬಹುದು. ಮತ್ತೆ ಇಳುವರಿ ಎಲ್ಲ ಅದರ ಮೇಲೆ ಅವಲಂಬನೆ ಆಗಿರುತ್ತೆ? ಇಳುವರಿ ತಳಿ ಮೇಲೆ ಅವಲಂಬನೆ ಆಗುತ್ತೆ, ಆಮೇಲೆ ಅದು ಎಷ್ಟು ತಿಂಗಳಲ್ಲಿ ಬೆಳೆಯುತ್ತೆ ಅನ್ನೋದ್ರ ಮೇಲೂ ಅವಲಂಬನೆ ಆಗುತ್ತೆ. ನಾನು ಆವಾಗಲೇ ಹೇಳಿದೆ 2 ತಳಿ ಇದೆ ಅಂತೇಳಿ, 1.5 ತಿಂಗಳಿಗೆ ಬರುತ್ತೆ, 1.5 ತಿಂಗಳಿಗೆ ಬರ್ತದೆ. ಈಗ ಒಂದು ತಳಿ ಏನು ಅರ್ಕ ಧನ್ವಂತರಿ ಅಂತ ನಾ ಹೇಳಿದೆ, ಆ ತಳಿ ಬೇಗನೆ ಕೊಯ್ಲಿಗೆ ಬರೋದ್ರಿಂದ ಅಂದ್ರೆ ಅವಧಿ ಬೆಳಿಲಿಕ್ಕೆ ಕಡಿಮೆ ತಗೊಳೋದ್ರಿಂದ ಅರ್ಕ ಅಶ್ವಿನಿ ನಾ ಹೇಳಿದ್ದು, ಅರ್ಕ ಅಶ್ವಿನಿ ಬೇಗ ಮಾಗೋ ತಳಿ ಇರೋ ಸಲುವಾಗಿ ಇದರಲ್ಲಿ ಇಳುವರಿ ಸುಮಾರು 1-1.5 ಟನ್ನಷ್ಟು ಇಳುವರಿ ಅಂದ್ರೆ 10-15 ಕ್ವಿಂಟಲ್ನಷ್ಟು ಬೀಜ ಇಳುವರಿನ ನಾವು ಪಡಿಬಹುದು. ಅದನ್ನ ಆಸರೆ ಕೊಟ್ರೆ ಸುಮಾರು 2-2.5 ಟನ್ನಿನಷ್ಟು ಬೀಜದ ಇಳುವರಿನ ಅರ್ಕ ಅಶ್ವಿನಿ ತಳಿಯಿಂದ ತಗೋಬಹುದು. ಅರ್ಕ ಧನ್ವಂತರಿ ದೀರ್ಘಾವಧಿ ತಳಿ, ದೀರ್ಘಾವಧಿ ತಳಿ ಇರೋ ಸಲುವಾಗಿ ಈ ಕಾಯಿಗೆ ಇದರಲ್ಲಿ ಬೆಳೆ ಅವಧಿ ಜಾಸ್ತಿ ಇರೋ ಸಲುವಾಗಿ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಆಸರೆ ಇಲ್ಲದೆ ಇದ್ರೆ ಸುಮಾರು 2-2.5 ಟನ್ನಷ್ಟು ಬೀಜದ ಇಳುವರಿ ಬರುತ್ತೆ. ಆಸರೆ ಕೊಟ್ಟು ಬೆಳೆಸಿದ್ರೆ ಸುಮಾರು 4 ಟನ್ ವರೆಗೆ ಅಂದ್ರೆ 40 ಕ್ವಿಂಟಲ್ ವರೆಗೆ ಆಸರೆ ಕೊಟ್ಟು ನಾವು ಇದರಿಂದ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಬೀಜ ಎಲ್ಲಿ ಸಿಗ್ತು? ಸ್ವಲ್ಪ ಪ್ರಮಾಣದಲ್ಲಿ ಸದ್ಯ ತೋಟಗಾರಿಕೆ ವಿಭಾಗ, ಕೃಷಿ ವಿಶ್ವದ ಧಾರವಾಡ ಇಲ್ಲಿ ದೊರೀತವೆ. ಹಾಗೂ ಇತ್ತೀಚೆಗೆ ಇದರ ಒಂದು ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಾ ಇದೆ. ಕೆಲವು ಕಂಪನಿ ಕೂಡ ಬೈಬ್ಯಾಕ್ ಪದ್ಧತಿ ಪ್ರಕಾರ ಅಂದ್ರೆ ಮರು ಖರೀದಿ ಒಪ್ಪಂದದ ಮೂಲಕ ಕೂಡ ಇದರ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈಗ ಕೆಲವು ವ್ಯಕ್ತಿಗಳು, ನಂಬಲರ್ಹ ವ್ಯಕ್ತಿಗಳು ಕೆಲವರು ಕೂಡ ಇದರದ ಬೀಜವನ್ನ ಖರೀದಿ ಮಾಡ್ತಾರೆ. ಇವತ್ತಿನ ಈ ಮಾರುಕಟ್ಟೆ ದರ ಬೀಜದ್ದು ಸುಮಾರು 40-50 ರೂಪಾಯಿ ಇದೆ. ಒಂದ್ 2 ವರ್ಷದ ಕೆಳಗಡೆ 60 ರೂಪಾಯಿವರೆಗೆ ಇತ್ತು. 40-45 ರೂಪಾಯಿ ಅಥವಾ 50 ರೂಪಾಯಿ ಬಂದರೂ ಕೂಡ ಇದು ಬಹುಪಯೋಗಿ ಇರೋದ್ರಿಂದ ಇದು ಭೂಮಿಯ ಫಲವತ್ತತೆ ಜಾಸ್ತಿ ಮಾಡ್ತದೆ. ಎಲೆ ಬಿದ್ದು ಅದನ್ನ ಮೇವಿನ ರೂಪದಲ್ಲಿ ಉಪಯೋಗ ಮಾಡಬಹುದು, ಎಲೆಗಳನ್ನ ಎಲೆ ಕಾಯನ್ನ ಉಪಯೋಗ ಮಾಡಬಹುದು. ಹೀಗೆ ಎಲ್ಲಾ ತರ ಉಪಯೋಗ ಇರೋದ್ರಿಂದ ಇದು ಅತಿ ಒಳ್ಳೆ ಒಂದು ಬೆಳೆ ಅಂತ ನಾನು ಹೇಳಬಯಸ್ತೇನೆ. ಈಗ ಆರ್ಥಿಕವಾಗಿ ನಾವು ವಿಚಾರ ಮಾಡಿದಾಗ ಕೂಡ ನಾವು ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಅನೇಕ ಉಪ ಬೆಳೆಗಳನ್ನು ಹಾಕ್ತಿರ್ತಾರೆ, ಅವು ನಮ್ಮ ಮುಖ್ಯ ಬೆಳೆಗಿಂತ ಲಾಭದಾಯಕ ಅಂತ ಎಷ್ಟೋ ರೈತರು ಹೇಳ್ತಿರ್ತಾರೆ. ಹಾಗಾಗಿ ಈ ಬೆಳೆ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತನೋ, ಆ ಬೆಳೀತಾ ಇದ್ದಾರೆ ಅಂತ ಬೆಳೆನ ಆಯ್ಕೆ ಮಾಡೋದು ಸೂಕ್ತನೋ, ಹೇಗೆ ಪರ್ಯಾಯವಾಗಿ ಇದು ಒಳ್ಳೆ ಬೆಳೆ ಅಂತ ಹೇಳ್ತಿರೋ ಹೇಗೆ? ನೋಡಿ, ಈಗ ನಾವು ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ನಾವೇನು ಯೋಚನೆ ಮಾಡ್ತೀವಿ, ಇದರಿಂದ ನನಗೆ ಎಷ್ಟು ಲಾಭ ಬರುತ್ತೆ, ಅದು ಮುಖ್ಯ. ಯಾರಿಗಾದ್ರೂ ಮೊದಲು ಲಾಭ ಮುಖ್ಯ. ಈ ಬೆಳೆಯಲ್ಲಿ ಉದಾಹರಣೆಗೆ ಶುಂಠಿ ಬೆಳೆದಷ್ಟು ಲಾಭ ನಿಮಗೆ ಬರ್ಲಿಕ್ಕಿಲ್ಲ. ಶುಂಠಿ ಕೂಡ ಅದು ಬೆಲೆ ಮೇಲೆ ಹೋಗ್ತದೆ, ಒಮ್ಮೊಮ್ಮೆ ಬೆಲೆ ಜಾಸ್ತಿ ಇರುತ್ತೆ, ಒಮ್ಮೊಮ್ಮೆ ಕಡಿಮೆ ಇರುತ್ತೆ. ಯಾವುದೇ ಬೆಳೆ ಆದ್ರೂ ಕೂಡ ಅದ್ರ ಬೆಲೆಯ ಮೇಲೆ ನಿಮಗೆ ಲಾಭ ಅಥವಾ ನಷ್ಟ ಆಗೋದು. ಇದು ಬಹುಪಯೋಗಿ ಇರೋದ್ರಿಂದ ನಾವು ಶುಂಠಿಗೆ ಹೋಲಿಸ್ಕೊಂಡು ಶುಂಠಿ ಇಲ್ಲಾದ್ರೆ 2-3 ಲಕ್ಷ ಬರ್ತಾ ಇತ್ತು, ಇದರಲ್ಲಿ ಬರೀ 50,000 ಬಂತು ಅಂತ ಹೋಲಿಸಬಾರದು. ಯಾಕಂದ್ರೆ ಇದು ಬೇರೆ ಬೇರೆ ವಿಧದಲ್ಲಿ ರೈತನಿಗೆ ಸಹಾಯ ಮಾಡೋದ್ರಿಂದ ನೀವು ಇದನ್ನ ಮುಚ್ಚಿಗೆ ಬೆಳೆಯಾಗಿ ಕೂಡ ಅದನ್ನ ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತೆ. 1 ಎಕರೆ ಕಳೆ ತೆಗಿಲಿಕ್ಕೆ ತೋಟಗಳಲ್ಲಿ ಅಡಿಕೆ ಸಾಲಿನ ಮಧ್ಯದಲ್ಲಿ ನಾವು ಎಷ್ಟು ಸರಿ ಆಳುಗಳನ್ನು ತಗೊಂಡು ಎಷ್ಟು ಆಳು ತಗೊಂಡು ಆಳಿಗೆ ಎಷ್ಟು ಕೊಟ್ವಿ, ಅಥವಾ ಕಳೆನಾಶಕ ಉಪಯೋಗ ಮಾಡಿದ್ರೆ ಅದರ ಸಿಂಪರಣೆಗೆ ಆ ರಾಸಾಯನಿಕಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು, ಇದನ್ನೆಲ್ಲ ಲೆಕ್ಕ ಇಟ್ಕೊಂಡು ಮಾಡಿದಾಗ ಭೂಮಿ ಫಲವತ್ತತೆ ಸಾರಜನಕ ಎಷ್ಟು ಇದಕ್ಕೆ ಭೂಮಿಯಲ್ಲಿ ಸಿಕ್ತು ಅದೆಲ್ಲ ಲೆಕ್ಕ ಹಾಕಿದಾಗ ಇದು ಬಹಳ ಒಳ್ಳೆ ಬೆಳೆ ಅಂತ ನನಗನ್ನಿಸುತ್ತದೆ. ಈ ಉತ್ತರ ಕನ್ನಡದಲ್ಲಿ ಕೆಲವು ಭಾಗದಲ್ಲಿ ಪಚೋಲಿ ಅನ್ನೋ ಒಂದು ಸುಗಂಧ ಸಸ್ಯವನ್ನ ಕೂಡ ರೈತರು ಬೆಳೀತಾರೆ. ಅದು ಕೂಡ ತೆಂಗಿನ ಅಥವಾ ಅಡಿಕೆ ತೋಟದಲ್ಲಿ ಒಂದು ಒಳ್ಳೆ ಅಂತರ ಬೆಳೆನೆ. ಆದ್ರೆ ಅದಕ್ಕೆ ಬೇಸಿಗೆಯಲ್ಲಿ ಮತ್ತೆ ನೀರು ಹಾಯಿಸಬೇಕಾಗ್ತದೆ, ಯಾಕಂದ್ರೆ ಅದು ಬಹುವಾರ್ಷಿಕ ಆಗಿರ್ತದೆ. ಇದು 6 ತಿಂಗಳಲ್ಲಿ ಬೆಳೆದು ಬೀಜವನ್ನ ವಾಪಸ್ ಕೊಡೋದ್ರಿಂದ ಮತ್ತು ಮಳೆಗಾಲದಲ್ಲಿ ಕಳೆ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಾವು ಇವೆಲ್ಲಾ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಇದು ಬಹಳ ಒಳ್ಳೆ ಬೆಳೆ ಅಂತ ನಾ ಹೇಳ್ಬೋದು. ಮತ್ತೆ ನಮ್ಮ ಅಡಿಕೆ ಕಟಾವು ಬರುವಂತ ಸಂದರ್ಭದೊಳಗೆ ಮಧ್ಯೆ ಅಡ್ಡಾಡ್ಲಿಕ್ಕೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ, ನಮ್ಮ ಅಡಿಕೆ ಕಾಯಿ ಬಿದ್ದು ಅಂದ್ರೆ ಗೊತ್ತಾಗಲ್ಲ, ಇಂಥವೆಲ್ಲಾನು ಸಮಸ್ಯೆ ಇರುತ್ತೆ. ಟೈಮ್ ಅನ್ನು ಹೊಂದಾಣಿಕೆ ಮಾಡ್ಕೊಂಡು ಹಂಗೆ ಏನಾದ್ರು ಮಾಡಬಹುದು? ಹೌದು, ಅಲ್ಲ, ನೀವು ಹೇಳಿದ ಒಂದ್ ಮಾತು ನಿಜ. ಈಗ ಅಡಿಕೆ ತಾನಾಗೇನೆ ಅಕ್ಟೋಬರ್ ನವೆಂಬರ್ ದಲ್ಲಿ ಬಿತ್ತು ಅಂದ್ರೆ ಬಲ್ತ್ ಮೇಲೆ, ಯಾಕಂದ್ರೆ ಎಲೆ ಪೂರ್ತಿ ಮುಚ್ಚಿರ್ತದೆ ಭೂಮಿನ, ಅವಾಗ ಅದು ಕಾಣೋದಿಲ್ಲ. ಆದ್ರೆ ಆ ಸಮಯದಲ್ಲಿ ಈಗ ನಾನು ಒಂದು ತಳಿ ನಿಮಗೆ ಹೇಳಿದೆ, ಆರ್ಕ ಅಶ್ವಿನಿ ಅಂತೇಳಿ, ಅದು 4 ತಿಂಗಳಲ್ಲೇ ಬಂದ್ಬಿಡುತ್ತೆ. ನೀವು ಜೂನ್ ದಲ್ಲಿ ಬಿತ್ತನೆ ಮಾಡ್ಕೊಂಡ್ರೆ ಅಕ್ಟೋಬರ್ ಗೆ ನೀವು ಅದನ್ನ ತೆಗೆದು ಬಿಡಬಹುದು. ಈ ಕಾರವಾರ ಮಂಗಳೂರು ಕಡೆ ಜೂನ್ ಮೊದಲನೇ ವಾರದಲ್ಲಿ ಮಳೆ ಶುರುವಾಯಿತು ಅಂದ್ರೆ ಸೆಪ್ಟೆಂಬರ್ ಕಡೆಯ ವಾರಕ್ಕೆ ಮಳೆ ಕಡಿಮೆ ಆಗುತ್ತೆ. ಅಲ್ಲಿಂದ ಮುಂದೆ ನಿಮಗೆ ಆ ಬೆಳೆ ಕೂಡ ತೆಗಿಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ನೀವು ಸ್ವಲ್ಪ ಅವಧಿ ಕಡಿಮೆ ಇರುವಂತ ಈ ತಳಿಯನ್ನು ಉಪಯೋಗ ಮಾಡಿದ್ರೆ ನಿಮಗೆ ಅಡಿಕೆ ಕೊಯ್ಲು ಮಾಡ್ಲಿಕ್ಕೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಅಂತ ಅನಿಸ್ತು. ಈಗ ನೀವು ಬಿತ್ತನೆ ಅದನ್ನೆಲ್ಲ ಹೇಳಿದ್ರಿ, ನಮಗೆ ಆಳು ಕಾಳು ನೋಡ್ಕೊಳ್ಳಿಕ್ಕೆ ಆಗಲ್ಲ, ತೋಟ ಇದೆ ಹಾಗಾಗಿ ಅಲ್ಲಿ ಕಳೆ ನಿಯಂತ್ರಣ ಆದ್ರೆ ಸಾಕು ಅನ್ನುವಂಥದ್ದು ಕೆಲವೊಂದು ರೈತರದ್ದು ಇದ್ದೇ ಇರುತ್ತೆ. ಪ್ರತಿ ವರ್ಷ ಇದನ್ನ ಬಿತ್ತನೆ ಮಾಡಬೇಕು ಅಂತ ಏನಿಲ್ಲ, ಸಿಡಗಾಳು ಕೂಡ ಅಲ್ಲಿ ಮೊಳಕೆ ಬಂದು ಬೆಳಿಬಹುದು. ಅದ್ರ ಬಗ್ಗೆ ಧಾರಾಳವಾಗಿ ಅದು ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಅವಾಗಲೇ ಹೇಳಿಲ್ಲ ನಿಮಗೆ, ಇದು ಕಾಯಿನ ನೀವು ಯಾವಾಗ ಬಲಿಯುತ್ತೋ ಅವಾಗ ಕಿತ್ತು ಒಣಗಿಸ್ಲಿಲ್ಲ ಅಂತಂದ್ರೆ ಅದು ಕಾಯಿ ಸಿಡಿದು ಬೀಜಗಳು ತಾವಾಗೇನೆ ಒಡೆದು ಅಲ್ಲೇ ಭೂಮಿಲಿ ಬೀಳೋ ಸಾಧ್ಯತೆ ಇರ್ತದೆ. ಆ ತರ ಮಾಡಬಹುದು, ಆದ್ರೆ ನಾವು ಇದನ್ನ ಶಿಫಾರಸು ಮಾಡೋದಿಲ್ಲ. ಈ ಕಾಯಿಗಳನ್ನ ತೆಗೆದು ಬೀಜಗಳನ್ನ ಸಂಗ್ರಹಣೆ ಮಾಡಿಕೊಂಡು ಚೆನ್ನಾಗಿ ಒಣಗಿಸಿ ಇಟ್ಕೊಂಡು ಮತ್ತೊಮ್ಮೆ ಬಿತ್ತನೆ ಮಾಡೋದೇ ಒಳ್ಳೆಯ ಕ್ರಮ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಡೆನೂ ಬೀಜ ಸಿಡಿದು ಎಲ್ಲಾ ಕಡೆನೂ ಹುಟ್ಟೋದಿಲ್ಲ. ಅದು ಕಳೆ ನಿಯಂತ್ರಣ ಮಾಡಲಿಕ್ಕೆ ಆತರ ತಾನಾಗೆ ಸಿಡಿಗಾಳು ಬಿದ್ದು ಹುಟ್ಲಿ ಅಂತ ನೋಡೋದು ಅಷ್ಟು ಸಮಂಜಸ ಆಗೋದಿಲ್ಲ. ಹಾಗಾಗಿ ಬಲ್ತ್ ಕಾಯಿಗಳನ್ನ ಕಿತ್ತು ಸಂಗ್ರಹಣೆ ಮಾಡಿ ಮತ್ತೊಮ್ಮೆ ನೀರಾವರಿ ಅನುಕೂಲ ಇರುವಂತವ್ರು ಅದನ್ನ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದು ಡಾಕ್ಟರ್ ವೇಣುಗೋಪಾಲ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ಬಹುಪಯೋಗಿ ಔಷಧಿ ಸಸ್ಯ ನಸುಗುನ್ನಿಕಾಯಿ ಬಳ್ಳಿ ಅಥವಾ ತುರ್ಚಿ ಅವರೆಯ ಕುರಿತು, ಅದರ ಬೇಸಾಯ ಕ್ರಮಗಳ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ರಿ. ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಹುಪಯೋಗಿ ಔಷಧೀಯ ಸಸ್ಯವಾದ ತುರುಚಿ ಅವರೆ ನಸುಗುನ್ನಿ ಸಸ್ಯ ಬೆಳೆಯ ಬೇಸಾಯ ಕ್ರಮಗಳು ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಿಕೆ ವೇಣುಗೋಪಾಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ರೈತರಿಗೆ ಸಲಹೆ. ತರಕಾರಿಯಲ್ಲಿ ಕಸಿ ಒಂದು ಸರಳ ವಿಧಾನ. ತರಕಾರಿಯಲ್ಲಿ ಕಸಿ ಮಾಡುವುದು ಒಂದು ವಿನೂತನ ತೋಟಗಾರಿಕೆಯ ತಂತ್ರಜ್ಞಾನ. ಈ ತಂತ್ರಜ್ಞಾನವು 20ನೇ ಶತಮಾನದ ಅಂತ್ಯದಲ್ಲಿ ಯುರೋಪ್ ಮತ್ತು ಇತರ ದೇಶಗಳಲ್ಲಿ ಪರಿಚಯಗೊಂಡು ನಂತರ ಯುರೋಪಿನಿಂದ ಉತ್ತರ ಅಮೆರಿಕಾಗೆ ಪರಿಚಯಿಸಲಾಯಿತು. ಇತ್ತೀಚೆಗೆ ಈ ತಂತ್ರಜ್ಞಾನವು ಹಸಿರುಮನೆ ಮತ್ತು ಸಾವಯವ ಬೆಳೆಗಾರರನ್ನು ಆಕರ್ಷಿಸಿದೆ. ಸೂಕ್ತವಾದ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಸಿ ಮಾಡಿದ ತರಕಾರಿ ಸಸಿಗಳನ್ನು ಉತ್ಪಾದನೆ ಮಾಡಲಾಗಿದೆ. ನಿರ್ದಿಷ್ಟವಾದ ಮೂಲ ಕಾಂಡಗಳಿಗೆ ಕಸಿ ಮಾಡುವುದರಿಂದ ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದು. ಆದ್ದರಿಂದ ಕಸಿ ಮಾಡಿದ ತರಕಾರಿಗಳನ್ನು ಪ್ರಸಿದ್ಧವಾಗಿ ಸೂಪರ್ ಹೀರೋ ತರಕಾರಿಗಳೆಂದು ಕರೆಯುತ್ತಾರೆ. ಏಕೆಂದರೆ ಅವು ಸ್ವಾಭಾವಿಕ ತರಕಾರಿಗಳಿಗಿಂತ ಅತಿ ಸದೃಢ, ಬಲಿಷ್ಠವಾಗಿ, ದೊಡ್ಡದಾಗಿ ಹಾಗೂ ಎತ್ತರವಾಗಿ ಬೆಳೆಯುವುದಲ್ಲದೆ ಅಧಿಕ ಇಳುವರಿಯನ್ನು ಸಹ ನೀಡುತ್ತದೆ. ತರಕಾರಿಯಲ್ಲಿ ಕಸಿ ಮಾಡುವ ಉದ್ದೇಶ ಏನೆಂದರೆ ಮಣ್ಣಿನಿಂದ ಹರಡುವ ರೋಗಗಳನ್ನು ಹೋಗಲಾಡಿಸಲು ಹಾಗೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿರುವುದನ್ನು ಕಡಿಮೆ ಮಾಡಬಹುದು. ಯಾಂತ್ರೀಕೃತ ಮತ್ತು ರೋಬೋಟ್ ಕಸಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವುದರಿಂದ ಒಂದು ಪರಿಸರ ಸ್ನೇಹಿ ವಾತಾವರಣವನ್ನು ಕಾಪಾಡಿಕೊಳ್ಳಬಹುದು. ತರಕಾರಿಗಳಿಗೆ ಕಸಿ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ಪ್ರಮುಖವಾದ ಟೊಮೆಟೊ, ಬದನೆಕಾಯಿ ಹಾಗೂ ಬಳ್ಳಿ ತರಕಾರಿಗಳಾದ ಕಲ್ಲಂಗಡಿ, ಕರ್ಬೂಜ, ಸೌತೆಕಾಯಿ, ಹಾಗಲಕಾಯಿಗೆ ಮಣ್ಣಿನಿಂದ ಹರಡುವ ರೋಗಗಳನ್ನು ತಪ್ಪಿಸಬಹುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಳ್ಳಿ ತರಕಾರಿಯಲ್ಲಿ ಸ್ವಯಂ ವಿಷಕಾರಿ ಅಂಶವು ಹೆಚ್ಚಾಗಿರುವುದರಿಂದ ಇದು ಮಣ್ಣಿನಲ್ಲಿ ಇರುವ ಫಲವತ್ತತೆಯನ್ನು ಕಡಿಮೆಗೊಳಿಸುತ್ತದೆ. ಆದ್ದರಿಂದ ಉಪಯುಕ್ತವಾದ ರೋಗ ನಿರೋಧಕ ಅಂಶವಿರುವ ಗಿಡಗಳನ್ನು ಕಸಿ ಮಾಡುವುದರಿಂದ ತರಕಾರಿಯಲ್ಲಿ ಅಡಗಿರುವಂತಹ ವಿಷಯುಕ್ತ ಪ್ರಮಾಣವನ್ನು ಹೋಗಲಾಡಿಸಬಹುದು. ಹಾಗೆಯೇ ಕಸಿ ಮಾಡುವುದರಿಂದ ಸಮಶೀತೋಷ್ಣ ದೇಶಗಳಲ್ಲಿ ಚಳಿಗಾಲದಲ್ಲಿ ಅತಿ ಕಡಿಮೆ ತಾಪಮಾನದಲ್ಲಿಯೂ ಸಹ ಹೂ ಬಿಡುವಿಕೆ ಮತ್ತು ಹಣ್ಣು ಆರಂಭಿಸಲು ಉಪಯುಕ್ತವಾಗಿದೆ. ಹೆಚ್ಚಿನ ತೇವಾಂಶ ಸ್ಥಿತಿಗೆ ಹೊಂದಿಕೊಳ್ಳುವುದು ಅಂದರೆ ಪ್ರವಾಹ ಮತ್ತು ವಿಪರೀತ ತೇವಾಂಶವಿರುವುದರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿಯಾಗುವುದನ್ನು ಕಸಿ ಮಾಡಿದ ತರಕಾರಿ ಸಸಿಗಳನ್ನು ಬಳಸುವುದರಿಂದ ಹೋಗಲಾಡಿಸಬಹುದು. ಕಸಿ ಮಾಡುವುದರಿಂದ ತರಕಾರಿಯ ಗುಣಮಟ್ಟತೆಯನ್ನು ಕೂಡ ಹೆಚ್ಚಿಸಬಹುದು. ಟೊಮೆಟೊದಲ್ಲಿ ಕಸಿ ಮಾಡುವುದರಿಂದ ಹಣ್ಣಿನಲ್ಲಿ ಉತ್ತಮವಾದ ಬಣ್ಣ ಮತ್ತು ಹೆಚ್ಚಿನ ಲೈಕೋಪಿನ್ ಅಂಶವು ವೃದ್ಧಿಯಾಗುವುದಲ್ಲದೆ ಸೋಂಕಿತ ಮತ್ತು ದೋಷಪೂರಿತ ಹಣ್ಣಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಈ ತರಕಾರಿಗಳಲ್ಲಿ ಕಸಿ ಮಾಡುವ ವಿಧಾನ ಹೇಗೆಂದರೆ ಟಾಪ್ ಅಳವಡಿಕೆ ಕಸಿ. ದೃಢವಾಗಿರುವ ಬೇರುಕಾಂಡದ ಸಸಿಯನ್ನು ತೆಗೆದುಕೊಂಡು ಎರಡು ಎಲೆಗಳ ಮಧ್ಯದಲ್ಲಿ ರಂಧ್ರವನ್ನು ಮಾಡಿ 450 ಕೋನದಲ್ಲಿ ಕತ್ತರಿಸಿದ ಕುಡಿಯನ್ನು ಬೇರುಕಾಂಡ ಸಸಿಯ ರಂಧ್ರದಲ್ಲಿ ಸೇರಿಸಬೇಕು. ನಂತರ ಸಸಿಯನ್ನು ತೇವಾಂಶವಿರುವ ಜಾಗದಲ್ಲಿ ಇಡಬೇಕು. ಈ ವಿಧಾನದಲ್ಲಿ ಕಸಿಯನ್ನು ಕೂಡಿಸುವ ಕ್ಲಿಪ್ ಬೇಕಾಗುವುದಿಲ್ಲ. ಆದ್ದರಿಂದ ಇದು ಹೆಚ್ಚಿನ ಯಶಸ್ಸಿನ ಪ್ರಮಾಣವನ್ನು ಹೊಂದಿದೆ. ಇದರ ಅನಾನುಕೂಲತೆಯೂ ಕೂಡ ಇದೆ. ಈ ವಿಧಾನವನ್ನು ಮಾಡುವುದಕ್ಕೆ ಹೆಚ್ಚಿನ ಕೌಶಲ್ಯ ಕೂಡ ಅಗತ್ಯ. ಕಸಿ ಮಾಡಿದ ನಂತರ ಗಿಡಗಳನ್ನು ಸಂಗ್ರಹಿಸುವುದಕ್ಕೆ ಹೆಚ್ಚಿನ ಆರ್ದ್ರತೆ, ಬೆಳಕು ಮತ್ತು ತಾಪಮಾನ ನಿಯಂತ್ರಣದ ಅಗತ್ಯವಿದೆ. ಎರಡನೆಯದಾಗಿ ಸಂಯೋಜನಾ ಕಸಿ. ಈ ಕಸಿ ವಿಧಾನವನ್ನು ಟೊಮೆಟೊ ಮತ್ತು ಬದನೆಕಾಯಿಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಈ ವಿಧಾನದಲ್ಲಿ ಬೇರುಕಾಂಡ ಮತ್ತು ಕುಡಿಯನ್ನು 450 ಕೋನದಲ್ಲಿ ಕತ್ತರಿಸಿ ಸಿಲಿಕಾನ್ ಕ್ಲಿಪ್ನ ಸಹಾಯದಿಂದ ಒಂದುಗೂಡಿಸಬಹುದು. ಇದು ಒಂದು ಸುಲಭವಾದ ವಿಧಾನ ಮತ್ತು ಅತಿ ವೇಗವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಬಹುದು. ಆದರೆ ಒಂದು ಅನಾನುಕೂಲವೆಂದರೆ ಬೇರುಕಾಂಡ ಮತ್ತು ಕುಡಿಯನ್ನು ಹಿಡಿದಿಡಲು ಸಿಲಿಕಾನ್ ಕ್ಲಿಪ್ನ ಅಗತ್ಯವಿದೆ. ಮೂರನೆಯದಾಗಿ ಸೀಳುಕಸಿ. ಬೇರುಕಾಂಡದ ಮೇಲಿನ ಭಾಗವನ್ನು ಬ್ಲೇಡ್ನ ಸಹಾಯದಿಂದ ವಿ ಆಕಾರದಲ್ಲಿ ಕತ್ತರಿಸಬೇಕು. ಕುಡಿಯ ಬೇರಿನ ಭಾಗವನ್ನು ತೆಗೆದುಹಾಕಿ ಇದನ್ನೂ ಸಹ ವಿ ಆಕಾರದಲ್ಲಿ ಕತ್ತರಿಸಿ ಎರಡನ್ನು ಪ್ಲಾಸ್ಟಿಕ್ ಕ್ಲಿಪ್ನ ಸಹಾಯದಿಂದ ಬಿಗಿಯಾಗಿ ಹಿಡಿದಿಡುವಂತೆ ಕೂಡಿಸಬೇಕು. ಈ ವಿಧಾನವನ್ನು ಟೊಮೆಟೊದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ನಾಲ್ಕನೆಯದಾಗಿ ಪಿನ್ ಕಸಿ. ಪಿನ್ ಕಸಿ ಹಾಗೂ ಸಂಯೋಜನಾ ಕಸಿ ಎರಡೂ ಒಂದೇ ರೀತಿಯಾಗಿರುತ್ತದೆ. ಆದರೆ ಕಸಿ ಕ್ಲಿಪ್ನ ಬದಲು ಪಿನ್ ಅನ್ನು ಕಸಿ ಮಾಡಿದ ಜಾಗವನ್ನು ಹಿಡಿದಿಡಲು ಉಪಯೋಗಿಸುತ್ತಾರೆ. ಈ ಪಿನ್ ಅನ್ನು ನೈಸರ್ಗಿಕ ಸೆರಾಮಿಕ್ನಿಂದ ಮಾಡಿರುವುದರಿಂದ ಸಸ್ಯಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಆದರೆ ಸೆರಾಮಿಕ್ ಪಿನ್ಗಳು ದುಬಾರಿಯಾಗಿರುವುದರಿಂದ ಆಯತಾಕಾರದ ಬಿದಿರಿನ ಪಿನ್ಗಳನ್ನು ಕೂಡ ಬಳಸುತ್ತಾರೆ. ಐದನೆಯದಾಗಿ ಟ್ಯೂಬ್ ಕಸಿ. ಕುಡಿಯನ್ನ ಟ್ಯೂಬ್ನ ಒಳಗಡೆ ಸೇರಿಸಬೇಕು. ಈ ವಿಧಾನವನ್ನು ಟೊಮೆಟೊದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ರೈತರಿಗೆ ಸಲಹೆ ಕೇಳಿದಿರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೇ ದಿನ್ ಭೀ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना दूसरे राज्यों और शहरों से वापस आए लोगों की पहचान कर उनकी सूची बनाएं उनको COVID-19 से बचने के तरीके उसके लक्षण और इलाज के बारे में बताएं क्वारंटीन करने से पहले कैसे ना जाए जान क्यों ने ट्यून किया है विविध भारती राष्ट्रीय सेवा। आप सुन रहे हैं कार्यक्रम जयमाला। दिल वालों का करो बाजीगर, बाजीगर में बाजीगर, बाजीगर ओ बाजीगर, बाजीगर में बाजीगर।